जय राम जय घन श्याम जय जय श्री राम राम जय जय श्री राम जानकी रमणा भव भय हरणा अगणित गुण धाम राम अगणित गुण धाम ಒಂದನು ಚಾಟಕಿ ದಾನವಿಯ ಧೀರ ಪಾವದಿ ಭಾರವ ವಹಿಸಿದ ಗುರು ವಿನಯೋಗದ ರಕ್ಷಣೆಯ ಪಾಷಾಣದೊಳು ಪ್ರಾಣವ ತುಂಬಿದ ಪಾಷಾಣದೊಳು ಪ್ರಾಣವ ತುಂಬಿದ ಪಾವನ ಪದ ರಾಮ ರಾಮ ಜಯ ಜಯ ರಾಮ ಜಯ ಘನ जय जय श्री राम राम जय जय श्री राम ಜನಕನ ಸಭೆಯೊಳು ಘನ ಶಿವ ಧನುವನು ಕ್ಷಣದಲ್ಲಿ ತೃಣ ಸಮ ಖಂಡಿಸಿದ ಸುರಕಿನ್ನರರು ಸುಮಮಳೆಗರೆಯೇ ಧರಣಿಗೆ ಹೃದಯದಿ ಮಂಡಿಸಿದ ಭಾರ್ಗವ ರಾಮನ ಗರ್ಭವಿರಾಮ ಭಾರ್ಗವ ರಾಮನ ಗರ್ಭವಿರಾಮ ಭಾಸ್ಕರ ಕುಲ ಸೋಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನ್ನು ತೊರೆದ ರಘುಕುಲ ರೀತಿಯ ರಕ್ಷಣೆಗಾಗಿ ವನವಾಸ ಪಿತಾ ಭರತನ ಮನದಿ ನಿರತವು ನೆಲಸಿಹ ಭರತನ ಮನದಿ ನಿರತವು ನೆಲಸಿಹ ಭಾಸುರ ಗುಣ ರಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. जय श्री।